ನಮಗೆ ನೀರನ್ನ ಹೊರಗೆ ಬಿಡುವಂತ ವ್ಯವಸ್ಥೆ ಇಲ್ಲ, ಅದರಿಂದ ನಾವು ಪಲ್ಪರ್ಗೆ ಇನ್ವೆಸ್ಟ್ ಮಾಡಿಲ್ಲ. ಒಂದೇ ಕಡೆಗೆ ಇದೆಯಲ್ವಾ ಕಾಫಿ ತೋಟ? ಇಲ್ಲ, ಎರಡು ಜಾಗದಲ್ಲಿ ಇದೆ, ಒಂದು ಇಲ್ಲಿ, ಇನ್ನೊಂದು ಏರಳಲ್ಲಿ 20 ಎಕರೆ ಇದೆ. ಕಾಫಿ ತೋಟದಲ್ಲಿ ಕಾಳು ಮೆಣಸು ಸಹಜವಾಗಿರುತ್ತೆ, ಮತ್ತೆ ಬೇರೆ ಬೇರೆ ವರಮಾನ ಕೊಡುವ ಮರಗಿಡಗಳೇನಾದ್ರೂ ಇಟ್ಕೊಂಡಿದ್ದೀರಾ? ಇಲ್ಲ, ಕಾಳು ಮೆಣಸು ಮತ್ತೆ ಕಾಫಿ ಮಾತ್ರ. ಇದುವರೆಗೂ ಕಾಫಿ ಒಣಗಿಸ್ತಾ ಇದ್ರಲ್ಲ, ಏನೇನು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ, ಏನೇನು ತೊಡಕುಗಳು ಬರ್ತಾ ಇದ್ವು? ಮಳೆ ಬಂದ ಟೈಮಲ್ಲಿ ಬಹಳ ತೊಂದರೆ ಆಗ್ತಾ ಇತ್ತು, ಈ ವರ್ಷ ಅಂತೂ ಬಹಳ ತೊಂದರೆ. ಯಾಕಂದ್ರೆ ವೆರಿ ಅನ್ಫೇವರಬಲ್ ವೆದರ್, ನಮಗೆ ಮೋಡ ಕವಿದ ವಾತಾವರಣ, ಮತ್ತೆ ಕಾಫಿ ಒಣಗ್ತಾನೆ ಇರಲಿಲ್ಲ. ಇದು ಹಾಕಿದ್ರಿಂದ ನಮಗೆ ಬಹಳ ಪ್ರಯೋಜನ ಆಯ್ತು. ನೀವು ಬೇರೆ ಬೇರೆ ಕಡೆ ನೋಡಿರ್ಬೇಕು ಕಾಫಿ ಡ್ರೈಯರ್ ಗಳನ್ನ. ಇಲ್ಲ, ನಾನು ನೋಡ್ಲಿಲ್ಲ ಎಲ್ಲೂ. ನನ್ನ ಮಗ ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ಮಾಡಿರೋದು, ಪ್ರತಿಯೊಂದಕ್ಕೂ ಅವನೇ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರಿಂದ ನನಗೆ ಅದರ ವಿಷಯದಲ್ಲಿ ಅಷ್ಟು ದೊಡ್ಡ ಅನುಭವ ಇಲ್ಲ. ಡ್ರೈಯರ್ ಮಾಡ್ಬೇಕಂತ ನಿಮ್ಮ ಮಗನ ಒಲ್ವಾ ಅಥವಾ ನೀವೇ ಆಲೋಚನೆ ಮಾಡಿದ್ರ? ಮಗನ ಒಲು. ಮಗ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ? ಒಂದು ಕಂಪ್ನಿಗೆ, ಈಸ್ ಎ ವೈಸ್ ಪ್ರೆಸಿಡೆಂಟ್, ಅವರು ಲಂಡನ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ. ಅವರಿಗೆ ಹೇಗೆ ಈ ಒಂದು ಆಲೋಚನೆ ಬಂತು? ಎರಡು ಮೂರು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡಿ ಅವರು ಇದನ್ನ ಮಾಡುವ ಅಂತ ಹೇಳಿ ಡಿಸೈನ್ ಮಾಡಿದ್ರು. ಕಳಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಡ್ರೈಯರ್ಗೆ ಇನ್ವೆಸ್ಟ್ ಮಾಡುವ ಅಂತೇಳಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಬರೋದಿಲ್ಲ, ಒಂದು 3-4 ಲಕ್ಷದ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಕರೆಂಟ್ ಮತ್ತು ಸೋಲಾರ್ ಎರಡೂ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೆ ಒಣಸ್ಕೊಳ್ಬಹುದು ಅಂತ ಹೇಳುವಂತ ಒಂದು ಭಾವನೆ ಬಂದು ಅವ್ರು ಮಾಡಿರೋದು. ಹೇಗಿದೆ ಹೇಳಿ ನಮ್ಮ ಕೇಳುಗರಿಗೆ ತಿಳಿಸಿ, ಸೋಲಾರ್ ಪ್ಯಾನಲ್ ಗಳನ್ನ ಹೇಗಿಟ್ಟಿದ್ರಿ ಮತ್ತು ಒಳಗಡೆ ವ್ಯವಸ್ಥೆ ಹೇಗಿದೆ? 18 ಪ್ಯಾನಲ್ ಹಾಕಿದ್ದಾರೆ, ಅದಕ್ಕೆ ಸಾಧಾರಣ 2,80,000 ಏನೋ ಆಗಿದೆ. ಒಳ್ಳೆ ಬಿಸಿಲಿದ್ರೆ ಬೆಳಿಗ್ಗೆ 8:30 ಗಂಟೆಯಿಂದ ಸಾಯಂಕಾಲ 4 ಗಂಟೆಯೊಳಗೆ ಕೆಲಸ ಮಾಡುತ್ತೆ. ಜನರೇಟರ್ ರನ್ ಮಾಡೋದಕ್ಕೂ ಇದನ್ನು ಉಪಯೋಗ ಮಾಡೋದಕ್ಕೂ ಸಾಧಾರಣ 30-40 ಲೀಟರ್ ಡೀಸೆಲ್ ಸೇವ್ ಆಗುತ್ತೆ. ನಾವು ಅದನ್ನ ಒಂದು 2 ಡೇಸ್ ಕಳೆದಲಾಗ್ತೀವಿ ಸ್ವಲ್ಪ ಮಾಯಿಶ್ಚರ್ ಕಮ್ಮಿ ಆಗ್ಲಿಕ್ಕೆ. ಅದನ್ನೇ ಹಾಕಿದ್ರೆ ಅದು ಬಹಳ ಟೈಮ್ ತಗೊಳುತ್ತೆ ಒಣಗ್ಲಿಕ್ಕೆ. ಅದರಿಂದ ಒಂದು 2-3 ದಿವಸ ಅದನ್ನ ಕಳೆದಲ್ಲಿ ಹಾಕಿ ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಡ್ರೈಯರ್ ಹಾಕ್ತೀವಿ. ಹಾಗೆ ಮಾಡೋದ್ರಿಂದ ಸಾಧಾರಣ 8-10 ಗಂಟೆಯೊಳಗೆ ಡ್ರೈ ಆಗಿ ಸಿಗುತ್ತೆ. ಮತ್ತೆ ಅದಕ್ಕೆ ಏನು ಅಡ್ವಾಂಟೇಜ್ ಇದೆ ಅಂದ್ರೆ, ಎಲಿವೇಟರ್ ಇದೆ, ಎಲಿವೇಟರ್ ಇಂದ ಅದು ಕೆಳಗೆ ಹೋಗಿ ಡೈರೆಕ್ಟ್ ಆಗಿ ಬ್ಯಾಗಿಗೆ ಬರುತ್ತೆ. ಬ್ಯಾಗಿಂಗ್ ಇಸ್ ವೆರಿ ಈಸಿ. ಮತ್ತೆ ಒಂದು ಪ್ರೀ ಕ್ಲೀನರ್ ಅಂತ ಹಾಕಿದೀವಿ ನಾವು, ಆ ಪ್ರೀ ಕ್ಲೀನರ್ ಅಲ್ಲಿ ಕಾಫಿ ಕ್ಲೀನ್ ಆಗಿ ಬರುತ್ತೆ, ಅದರಲ್ಲಿ ಕಸ ಮತ್ತೆ ಜಳ್ಳು ಯಾವ್ದು ಇರೋದಿಲ್ಲ. ಬಂದ ಕಾಫಿ ರೆಡಿ ಟು ಗೋ ಟು ದಿ ಗೋ ಡೌನ್, ಬೇರೆ ಕೆಲಸಗಳಿಲ್ಲ. ಅದರಿಂದ ತಾವು ಹೇಳಿದಂತೆ 2-3 ದಿನ ಕಣದಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಇದರಲ್ಲಿ ಒಂದ್ ದಿನ ಹಾಕ್ಬಿಟ್ರೆ ಸಾಕಂತ ಹೇಳ್ತೀರಾ? ಹೌದು, ಒಂದು 8 ಅವರ್ಸ್ ಸಾಕು. ಒಂದು ಸಾರಿಗೆ ಎಷ್ಟು ಚೀಲ ಒಣಗಿಸಬಹುದು? 2,500 ಕೆಜಿ ಚೆರಿ, ಸಾಧಾರಣ 1,000 ಕೆಜಿ ಅಷ್ಟು ಒಣಗಿದ ಕಾಫಿ ಸಿಗುತ್ತೆ, 1 ಟನ್ ಅಷ್ಟು ಬರುತ್ತೆ. ಈ ತರ ಈ ಸಾರಿ ಎಷ್ಟು ದಿನ ಒಣಗಿಸಿದ್ರಿ ಈ ಒಂದು ಡ್ರೈಯರ್ ನ ಬಳಕೆ ಮಾಡಿಕೊಂಡು? ಸಾಧಾರಣ 1 ತಿಂಗಳ ತರ ಯೂಸ್ ಮಾಡಿದೀವಿ ಅದನ್ನ. ನಿಮ್ಮಲ್ಲೆಲ್ಲ ಒಂದ್ ದಿನಕ್ಕೆ ಎಷ್ಟು ಕಟಾವ್ ಮಾಡ್ತಾರೆ ಕಾಫಿನ? ಸಾಧಾರಣ 1,000-1,500 ಕೆಜಿ ಬರುತ್ತೆ. 2 ದಿವಸ ಪಿಕ್ ಮಾಡಿದ ಕಾಫಿನ 1 ದಿವಸ ಹಾಕ್ತಿವಿ, ಅದನ್ನ 2 ದಿವಸ ಕಳದಲ್ಲಿ ಹಾಕಿ ಸ್ವಲ್ಪ ಒಣಗದ ಮೇಲೆ ತೆಗೆದು ಡ್ರೈಯರ್ ಹಾಕ್ತಿವಿ. ಅನುಕೂಲ ಆದಂಗೆ ಆಗಿತ್ತು ಅಲ್ವಾ? ಹೌದು, ಖಂಡಿತವಾಗ್ಲೂ ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಸ್ವಲ್ಪ ದೊಡ್ಡ ಇನ್ವೆಸ್ಟ್ಮೆಂಟ್ ಒಂದ್ ಸಾರಿಗೆ, ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಆಗುತ್ತೆ. 30 ಲಕ್ಷದ ಬಂಡವಾಳವನ್ನ ಹಾಕಿದ್ರಿ, ಹೇಗೆ ಆ ಬಂಡವಾಳ ಉಪಯೋಗ ಆಗಿದೆ? ತಾವ್ ಹೇಳ್ತಾ ಇದ್ರಿ ಸೋಲಾರ್ ಪ್ಯಾನಲ್, ಒಳಗಡೆ ಡ್ರಮ್ಮು, ಮತ್ತೆ ಇನ್ನು ಏನೇನದಕ್ಕೆ ದುಡ್ಡು ಖರ್ಚಾಯ್ತು? ಸೋಲಾರ್ ಪ್ಯಾನಲ್ ಗೆ ಸಾಧಾರಣ 3 ಲಕ್ಷದ ಹತ್ತಿರ ಆಗಿದೆ, ಜನರೇಟರ್ಗೆ 3 ಲಕ್ಷದ ಹತ್ತಿರ ಆಗಿದೆ, ಮತ್ತೆ ಡ್ರೈಯರ್ ಗೆ 14 ಲ್ಯಾಕ್ಸ್ ಆಗಿದೆ, ಆಮೇಲೆ ನಮ್ಮ ಶೆಡ್ ಗೆ 1.6 ಲ್ಯಾಕ್ಸ್ ಆಗಿದೆ, ಪ್ರೀ ಕ್ಲೀನರ್ ಗೆ 2-2.5 ಲಕ್ಷ ಆಗಿದೆ, ಮತ್ತೆ ಒಳಗಡೆ ಶೆಡ್ ಬಿಲ್ಡ್ ಮಾಡೋದು ಅದಕ್ಕೆಲ್ಲ ಅಂತ ಹೇಳಿ 30 ಲ್ಯಾಕ್ಸ್ ಆಯ್ತು. ಇದು ಅನಿವಾರ್ಯವಾಗಿತ್ತು ಮತ್ತು ಅನುಕೂಲ ಆಯ್ತು ಅಂತ ಹೇಳ್ತೀರಾ? ನನ್ನ ಪ್ರಕಾರ ಅನುಕೂಲ ಆಗಿದೆ. ಇನ್ನು ಮುಂದೆ ಈ ಲೇಬರ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಇದು ಈಸಿಯಾದ ಒಂದು ಮೆಥಡ್. ಒಂದ್ಸಾರಿ ಅದನ್ನ ನಾವು ಡ್ರೈಯರ್ ಗೆ ಲೋಡ್ ಮಾಡ್ಲಿಕ್ಕೂ ಅದು ಎಲಿವೇಟರ್ ಬಂದು ಇದಕ್ಕೆ ಬೀಳುತ್ತೆ, ಡ್ರೈ ಆದ್ಮೇಲೂ ಅದು ಎಲಿವೇಟರ್ ಇಂದ ಬಂದು ಬ್ಯಾಗಿಗೆ ಬೀಳುತ್ತೆ. ಲೋಡಿಂಗ್ ಆಲ್ಸೋ ದೊಡ್ಡ ಲೇಬರ್ ನಮಗೆ ಬೇಕಾಗಿಲ್ಲ, ಬ್ಯಾಗಿಂಗ್ ಆಲ್ಸೋ ದೊಡ್ಡ ಲೇಬರ್ ಬೇಕಾಗಿಲ್ಲ, ಇಬ್ಬರು ಇದ್ರಲ್ಲಿ ಇಟ್ಕೊಂಡು ಆಗ್ಲೇ ಇದ್ ಮಾಡಿ ಹಾಕ್ಬಹುದು. ಈ ತರ ಕೊಡಗು ಜಿಲ್ಲೆಯಲ್ಲಿ ಯಾರ್ಯಾರು ಮಾಡಿದಾರೆ ಅಂತ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲಿ ನನ್ನ ನೇಬರ್ ಒಬ್ರು ಹಾಕಿದ್ದಾರೆ, ಕಾರ್ಯಪ್ಪ ಅಂತ ಹೇಳಿ ಕೊಡಂದೇರ, ಅವ್ರ ಹತ್ರ ಈ ಟೈಪ್ ಇಲ್ಲ, ಇನ್ನೊಂದ್ ಟೈಪ್ ಇದೆ. ಇನ್ನು ಜಾರ್ಜ್ ಜೋಸೆಫ್ ಅವ್ರ ಮಗ ಮಡಿಕೇರಿಲಿ ಚಾರ್ಟೆಡ್ ಅಕೌಂಟೆಂಟ್, ಅವರು ಹಾಕ್ತಾ ಇದ್ದಾರೆ. ಇದಕ್ಕೆ ಸುರೇಶ್ ತೇಳಿ ಕೊಂಗಂಡ ಒಬ್ರು, ಅವರು ಇದಕ್ಕೆ ಏಜೆಂಟ್ ಆಗಿದ್ದಾರೆ ಮಡಿಕೇರಿಲಿ. ಜಾರ್ಜ್ ಜೋಸೆಫ್ ಮಗನಿಗೆ ಗೊತ್ತು ಚೆನ್ನಾಗಿ, ಎಲ್ಲ ಪ್ಲಾನ್ ಎಲ್ಲ ಮಾಡಿ ಕೊಟ್ಟಿದ್ದ ಅವರೇ. ಏನಾದ್ರು ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೋಲಾರ್ ಡ್ರೈಯರ್ ಮಾಡಿದ್ರಲ್ಲ, ಇದು ವಿದ್ಯುತ್ತಿನಿಂದ ಓಡುತ್ತೆ, ಸೌರಶಕ್ತಿನಿಂದ ಓಡುತ್ತೆ, ಮತ್ತೆ ಸೌದೆನೂ ಬೇಕಾ? ಸೌದೆ ಇದನ್ನ ಓಡಿಸ್ಲಿಕ್ ಬೇಡ, ಬೆಂಕಿ ಹಾಕ್ಲಿಕ್ಕೆ ಬೇಕಾಗುತ್ತೆ. ಬೆಂಕಿ ಹಾಕಿ ಬಿಸಿಗಾಳಿನ ಬ್ಲೋವರ್ ಡ್ರಮ್ಗೆ ಎಳೆಯುತ್ತೆ, ಅದು ಸುತ್ತಾ ಇರೋದು, ಅದರಲ್ಲಿ ಡ್ರೈ ಆಗುತ್ತೆ. ಎಷ್ಟು ಸೌದೆ ಬೇಕಾದೀತು ದಿನಕ್ಕೆ? ಸಾಧಾರಣ 1/2 ಟ್ರೈಲರ್ ರೋಡ್ ಬೇಕಾಗುತ್ತೆ ಜೀಪ್ ಅಲ್ಲಿ. ಅಷ್ಟೊಂದು ಸಿಗುತ್ತೆ ತೋಟಗಳಲ್ಲಿ ಅಲ್ವಾ? ಬಿದ್ದ ಮರಗಳು, ಒಣಗಿದ ಮರಗಳು ಇರುತ್ತೆ ಅಲ್ಲ, ಅದನ್ನು ಉಪಯೋಗಿಸ್ತಾ ಇದೀವಿ ಸದ್ಯಕ್ಕೆ. ಸೌದೆ ಬೇಕೇ ಬೇಕಂತ ಹೇಳ್ತೀರಿ? ಸೌದೆ ಬೇಕು. ಕರೆಂಟ್ ಇರ್ಲೇಬೇಕಾ, ಕರೆಂಟ್ ಇಲ್ಲದಿದ್ರೆ ನಡೀತದ? ನಾವು ಕರೆಂಟ್ ತಗೊಳ್ಳಿಲ್ಲ, ಜನರೇಟರ್ ಹಾಕಿದ್ದೀವಿ. ನಾವು ಯೂಸ್ ಮಾಡೋದು ಒಂದ್ ತಿಂಗಳಿಗೆ ನಾವು ಯೂಸ್ ಮಾಡೋದಕ್ಕೆ ಥ್ರೂ ಔಟ್ ದಿ ಇಯರ್ ಬೇಟು ಪೇ. ಅದರಿಂದ ನಾವು ಜನರೇಟರ್ಗೆ ಇನ್ವೆಸ್ಟ್ ಮಾಡಿದ್ವಿ, ಅದಕ್ಕೆ ಸಾಧಾರಣ 300,000 ಆಗಿದೆ. ಜನರೇಟರ್ ನಾವು ಉಪಯೋಗಿಸ್ತಾ ಇಲ್ಲ, ಬಹಳ ಕಮ್ಮಿ ಉಪಯೋಗಿಸಿದ್ದು. ಸೋಲಾರ್ ಪವರ್ ಅಲ್ಲೇ ನಾವು ಅದನ್ನ ರನ್ ಮಾಡಿರೋದು. ಜನರೇಟರ್ ಯಾವ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಿ? ಒಂದ್ ಸಮಯ ಮೋಡ ಬಂದು ನಾವು ಹಾಕಿದ್ದು ಅರ್ಧದಲ್ಲಿ ಆಗ್ಬಿಟ್ರೆ ಅಂತ ಹೇಳೋ ತೊಂದರೆ ಇರಬಾರ್ದು ಅಂತ ಹೇಳಿ ನಾವು ಜನರೇಟರ್ ಹಾಕೊಂಡಿದ್ದೀವಿ ಅಷ್ಟೇ. ಜನರೇಟರ್ ಇಲ್ದೇನು ಮ್ಯಾನೇಜ್ ಮಾಡಬಹುದು ಒಳ್ಳೆ ಬಿಸಿಲಿದ್ರೆ. ಬಿಸಿಲು ಇಲ್ದೇ ಹೋದ್ರೆ ಒಂದ್ ಸಮಯ ನಾವು ಹಾಕಿ ಮೋಡ ಬಂದ್ರೆ ನಿಲ್ಲುತ್ತೆ, ಸೋಲಾರ್ ಕೆಲಸ ಮಾಡೋದಿಲ್ಲ, ಆಗ ಜನರೇಟರ್ ಬೇಕಾಗುತ್ತೆ. ಜನರೇಟರ್ ಕರೆಂಟ್ ಇರ್ಲಿಲ್ಲದ್ರೂ ನಡೀತತೆ, ಹಾಗೆ ನೀವೇನ್ ಕರೆಂಟ್ ಉಪಯೋಗಿಸ್ಕೊಂಡಿಲ್ಲ. ಜೊತೆಗೆ ಸೌರಶಕ್ತಿ ಏನಾದ್ರೂ ವ್ಯತ್ಯಾಸ ಆಯ್ತು, ತಾವ್ ಹೇಳಿದಂಗೆ ಮೋಡ ಕವಿತು, ಸ್ವಲ್ಪ ಸ್ಲೋ ಆಗುತ್ತೆ, ಆಮೇಲೆ ತುಂಬಾ ಮೋಡ ಬಂದ್ರೆ ಕೆಲಸ ಮಾಡೋದಿಲ್ಲ. ಕಾಫಿನ ಒಣಗಿಸಿದ್ದಾಯ್ತು, ಮುಂದೆ ಅದನ್ನ ಯಾವ್ದಾದ್ರು ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳುವ ಆಲೋಚನೆ ಇದೆ? ಕೇಬ್ ಗ್ರಿಡ್ ಗೆ ಕರೆಂಟ್ ಕೊಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅದಾದ್ರೆ ನಮಗೆ ಸ್ವಲ್ಪ ದುಡ್ಡು ಸಿಗುತ್ತೆ, ಮತ್ತೆ ಮನೆಗೆ ತಗೊಳ್ಬಹುದು ಅದರಿಂದ ಪವರ್. ನನ್ನ ಮನೆ ಬಿಲ್ ಸಾಧಾರಣ ತಿಂಗಳಿಗೆ ಒಂದು 2,000-2,500 ರೂಪಾಯಿ ಆಗುತ್ತೆ. ಸೊ ಐ ಕ್ಯಾನ್ ಸೇವ್ ದಟ್ ಮನಿ. ನಿಜ, ಹೀಗೆ ಆಲೋಚನೆ ಮಾಡ್ತಾ ಹೋದ್ರೆ ವಿಭಿನ್ನ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಬಹುದು. ಏಲಕ್ಕಿ ಏನಾದ್ರೂ ಹಾಕೊಂಡಿದ್ರೆ? ಹಾಕಿದ್ದೆ, ಎಲ್ಲ ತೆಗೆದಾಕಿದೆ. ಕಾಳುಮೆಣಸ ಒಣಗಿಸಬಹುದು ಇದರಲ್ಲಿ? ಕಾಳುಮೆಣಸು ಒಣಗಿಸಬಹುದು, ಇನ್ನು ಶುರು ಮಾಡಿಕೊಂಡಿಲ್ಲ ಅದರಲ್ಲೆಲ್ಲ. ಮೆಣಸಲ್ಲಿ ಬೇರೆ ತರದ ಒಂದು ಶೀಲ್ಡ್ ಹಾಕ್ಬೇಕು, ಅವರು ಸಪ್ಲೈ ಮಾಡೋರಿಗೆ ಮೊದ್ಲೇ ಹೇಳಿರ್ಲಿಲ್ಲ. ಅವ್ರು ಹೇಳಿದ್ರು ಇನ್ ಮೊದ್ಲೇ ಹೇಳಿದ್ರೆ ಮಾಡ್ಕೊಡ್ತಾ ಇದ್ದೋ, ಅದು ಬರೀ ಕಾಫಿಗ್ ಮಾತ್ರ ಮಾಡಿದೀವಿ. ಮೊದ್ಲೇ ಹೇಳಿದ್ರೆ ಎರಡಕ್ಕೂ ಮಾಡಬಹುದಿತ್ತು, ಕಾಫಿಗೂ ಕಾಳು ಮೆಣಸಿಗೂ ಅಂತ ಹೇಳಿ. ನಮ್ಮ ಡ್ರೈಯರ್ ಕಾಳು ಮೆಣಸಿಗೆ ಆಗೋದಿಲ್ಲ, ಮೊದ್ಲೇ ಅವ್ರಿಗೆ ಹೇಳಿದ್ರೆ ಎರಡನ್ನು ಮಾಡಿಕೊಡ್ತಾರೆ, ಎರಡಕ್ಕೂ ಯೂಸ್ ಆಗುತ್ತೆ. ಅದು ಅದು ಮುಂಚಿತವಾಗಿ ಆಲೋಚನೆ ಮಾಡಿದ್ರೆ ಅದಕ್ಕೂ ಪ್ರಯೋಜನ ಆಗ್ತಿತ್ತು. ಹೌದು ಹೌದು, ಪ್ರಮುಖವಾಗಿ ಕಾಫಿ ಒಣಗಿಸ್ಲಿಕ್ಕೆ ಈ ಒಂದು ಸೋಲಾರ್ ಡ್ರೈಯರ್ ಅನ್ನ ಮಾಡಿಸಿಕೊಂಡ್ರಿ, ಖುಷಿ ಪಟ್ಟಿದ್ರಿ. ಎಷ್ಟು ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು ಅಂತ ಕಂಪನಿ ಅವರು ಹೇಳ್ತಾರೆ? 25 ವರ್ಷ ಏನೋ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಸೋಲಾರ್ ಪ್ಯಾನಲ್ ಗೆ, ಇನ್ ಬಾಕಿ ಇರೋದಕ್ಕೆ ಏನ್ ಹೇಳಿಲ್ಲ ಅವರು. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಏನಂತಾರೆ, ಈಗ ಪ್ರತಿ ವರ್ಷ ಒಣಗಿಸಿ ಒಣಗಿಸಿ ಅನುಭವ ಪಡ್ಕೊಂಡಿರ್ತಾರೆ, ಅವರ ಅಭಿಪ್ರಾಯ ಏನಂತ ಗಮನಿಸಿದ್ರಿ? ಅಂತ ಅಭಿಪ್ರಾಯ ಕೇಳುವಿಲ್ಲ, ಅವ್ರು ಏನು ಹೇಳಲಿಲ್ಲ. ಆದ್ರೆ ನಿಮಗೆ ಗೊತ್ತಾಗುತ್ತೆ, ನಾವು ಕಣದಲ್ಲಿ ಒಣಗಿಸೋದಕ್ಕಿಂತ ಇದು ಒಳ್ಳೇದು, ಮತ್ತೆ ಶುಚಿ ಆಗ್ತದೆ, ಒಂದೇ ದಿನದಲ್ಲೆಲ್ಲ ಒಣಗಿ ಚೀಲಕ್ಕೆ ತುಂಬಿ ಮಾರಾಟ ಮಾಡಬಹುದು ಅಂತ ಅನ್ಕೊಂಡಲ್ವಾ? ಹೌದು, ಅವರಿಗೆ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ಚೀಲ ತುಂಬಿಸೋದು ಮತ್ತೆ ಬ್ಯಾಗ್ ಹಿಡ್ಕೊಂಡ್ರೆ ತುಂಬುತ್ತೆ, ಅದರಿಂದ ಆ ತರದ ಕೆಲವು ಕೆಲಸಗಳು ಕಮ್ಮಿ ಆಗುತ್ತೆ. ಐ ಥಿಂಕ್ ದೇ ಆರ್ ಹ್ಯಾಪಿ. ತುಂಬಾ ಹೇಳಿದ್ರ ಡ್ರಮ್ಗೆ ಹಾಕೋದು? ಡ್ರಮ್ಗೆ ಹಾಕೋದು ಹೇಳಿದಲ್ಲ, ಅದು ಎರಡು ಬಕೆಟ್ಸ್ ಇದೆ. ಒಂದು ಕಡೆಯಿಂದ ಕಾಫಿ ನಾವು ಹಾಕಿದ್ರೆ ಅದು ಬಂದು ಎಲಿವೇಟರ್ ಇಂದ ಡ್ರಮ್ಗೆ ಲೋಡ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಹೋಲ್ಗೆ ಹಾಕಿದ್ರೆ ಬ್ಯಾಗಿಗೆ ಬರುತ್ತೆ. ಎಲಿವೇಟರ್ ಲೋಡ್ ಆಗೋದು, ಬ್ಯಾಗ್ ಹಂಗೆ ಆಗೋದು ಎಲಿವೇಟರ್ ಇಂದ. ತುಂಬಾ ಏನು ಕಷ್ಟ ಇಲ್ಲ, ಏನಿಲ್ಲ ನೋಡಿ. ಹಣ ಖರ್ಚಾದ್ರೂ ಅನುಕೂಲದ ಒಂದು ವ್ಯವಸ್ಥೆ, ಆತಂಕನೂ ಇಲ್ಲ, ಮಳೆ ಹಿಡ್ಕೊಂಡ್ರು ಮೋಡ ಹಿಡ್ಕೊಂಡ್ರು ನಿಭಾಯಿಸಿಕೊಂಡು ಹೋಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ. ಈಗ ಒಂದ್ ಸಮಯ ಪ್ರಾರಂಭದಲ್ಲಿ ಒಂದ್ 2-3 ದಿನ ಒಣಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಬಹುದು? ಮಳೆ ಹಿಡಿತು, ಕಟಾವ್ ಇವತ್ತು ಮಾಡಿದ್ರೆ, ಹಣ್ಣು ಕಿತ್ತರಿ, ನಾಳೆ ನಾಡದ್ದು ಮೋಡ ಹಿಡ್ಕೊಳ್ತು ಅಥವಾ ಮಳೆ ಹಿಡ್ಕೊಳ್ತು ಒಣಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಡ್ರಮ್ಗೆ ಹಾಕಿ ನೇರವಾಗಿ ಒಣಗಿಸಬಹುದಾ ಅಥವಾ ಏನು ಕ್ರಮ ಕೈಗೊಳ್ಬಹುದು ಅಂತ ಯೋಚನೆ? ಅವ್ರು ಮಾಡಬಹುದು ಅಂತ ಹೇಳಿದ್ದಾರೆ, ಆದ್ರೆ ನಾವು ಟ್ರೈ ಮಾಡ್ಲಿಲ್ಲ. ಆತರ ಸಂದರ್ಭನು ಬರ್ಲಿಲ್ವಾ? ಇಲ್ಲ, ಬರ್ಲಿಲ್ಲ ನಮಗೆ. ಒಂದು ಸಾರಿ ಬಂದಿದೆ, ಬಟ್ ನಾವ್ ಅದನ್ನ ಹೀಪ್ ಮಾಡಿ ಹಾಗೆ ಇಟ್ಟು ಒಂದು ದಿವಸ ಎರಡು ದಿವಸ ಆದ್ಮೇಲೆ ಪುನಃ ಬಿಸಿಲು ಬಂದ ಮೇಲೆ ಡ್ರೈ ಮಾಡಿ ಹಾಕುದು ಅಷ್ಟೇ. ಆ ಸಿಚುವೇಶನ್ ನಾವು ಫೇಸ್ ಮಾಡ್ಲಿಲ್ಲ. ಹೌದು, ಸಂದರ್ಭ ಕೆಲವೊಂದ್ಸಾರಿ ನಮಗೆ ಪಾಠ ಕಲಿಸುತ್ತೆ. ನಿಮ್ಮ ತೋಟಕ್ಕೆ ಬಂದ್ವಿ, ಸೋಲಾರ್ ಡ್ರೈಯರ್ ಅನ್ನ ನೋಡಿದ್ವಿ, ವಿಚಾರಗಳನ್ನ ತಾವು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೆ ಶುಂಠಿಕೊಪ್ಪ ಹತ್ತಿರ ಇರುವ ಮತ್ತಿಕಾಡು ಅಂಚೆ ಹತ್ತೂರು ನಲ್ಲೂರಿನ ಕುಪ್ಪಂಡ ಜಿ ಮುತ್ತಣ್ಣ ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ಆಲಿಸಿಕೊಂಡ್ರಿ. ಕಾಫಿ ಒಣಗಿಸ್ಲಿಕ್ಕೆ ಸೌರಶಕ್ತಿಯ ಡ್ರೈಯರ್ ಅನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಅದರ ಉಪಯೋಗವನ್ನು ಮಾಡ್ಕೊಂಡಿದ್ದಾರೆ, ಬಂಡವಾಳ ಹಾಕಿದ್ರು ಸಾರ್ಥಕ ಅಂತ ಅನ್ಕೊಂಡು ಅವರು ಹೇಳ್ತಾ ಇದ್ರಲ್ವ, ಮಾತಾಡಿ ಅವ್ರ ಜೊತೆಗೆ. 9663754446 ಮತ್ತೊಂದು 8217767905 8217767905. ಇವರನ್ನು ಮಾತನಾಡಿಸಿದವರು ವಿಜಯ್ ಅಂಗಡಿ. ಇನ್ನು ಮುಂದೆ ಕೇಳುವ ಕೃಷಿ ಮಾಹಿತಿ.

ಆಗದಿರಲಿ ಉಂಟು ಇಲ್ಲಿವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವಿವರ ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ, ಎಲ್ಲವೂ ಆರೋಗ್ಯವಂತರಾಗಿದ್ದಲ್ಲಿ ಸದೃಢ ಸಮಾಜ ಕಟ್ಟಿಗೆ ಸಹಕಾರಿಯಾದೆ. ಆ ನಿಟ್ಟಲ್ಲಿ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡುವಂಗೆ ಆಕೂತ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಹೇಳಿದು. ಮಡಿಕೇರಿ ಪ್ಯಾಟನ ಜೂನಿಯರ್ ಕಾಲೇಜು ಅಂಗಳಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಟ್ಟಲ್ಲಿ ಏರ್ಪಾಟು ಮಾಡಿದ್ದ ತಾಲೂಕು ಮಟ್ಟದ ಆರೋಗ್ಯ ಮೇಳ ಮತ್ತು ಆರೋಗ್ಯ ಕಾರ್ಯಕ್ರಮಗಳ ಕುರಿತಂಗೆ ಜಾಗೃತಿ ಅಭಿಯಾನಕ್ಕೆ ಇಂದು ಚಾಲನೆ ಕೊಟ್ಟು ಮಾತಾಡಿದವು. ಆರೋಗ್ಯ ಸರಿ ಇಲ್ಲದಿದ್ದರೆ ಒಂದು ತರದ ಬೇಜಾರು, ಜಿಗುಪ್ಸೆ ಮನೋಭಾವ ಬಂದದೆ. ಆದ್ದರಿಂದ ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಹರಿಸುವುದು ಅಗತ್ಯ ಅಂತ ಹೇಳಿದವು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾತಾಡಿ, ಕೋವಿಡ್ ಲಸಿಕೆನ ಎಲ್ಲವೂ ಪಡ್ಕೊಳ್ಳೋಕ್ಕೂ ಸರ್ಕಾರಿ ಚಾಕ್ರಿದಾರರಿಗೂ ಸಹ ಜ್ಯೋತಿ ಸಂಜೀವಿನಿ ಆರೋಗ್ಯ ಸೌಲಭ್ಯ ಇದ್ದು ಈ ಕಾರ್ಡ್ ಪಡ್ಕೊಳ್ಳೋಕ್ಕೂ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂಯ್ಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಸಕಾಲ ಸಪ್ತಾಹದ ನಿಟ್ಟಲ್ಲಿ ಜಿಲ್ಲಾಡಳಿತ ಹಂಗೆ ತಾಲೂಕು ಆಡಳಿತದ ವತಿಯಿಂದ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ವೃತ್ತದ ತಹಶೀಲ್ದಾರ್ ಕಚೇರಿಗೆ ಮುಟ್ಟ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ನೇತೃತ್ವದಲ್ಲಿ ಇಂದು ಜಾಥಾ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯು, ಸಕಾಲ ಕಾರ್ಯಕ್ರಮ ಸಾರ್ವಜನಿಕರಿಗೆ ಸಕಾಲದಲ್ಲಿ ಬೇರೆ ಬೇರೆ ಸೌಲಭ್ಯ ಕಲ್ಪಿಸುವಲ್ಲಿ ಜಾರಿಗೊಳಿಸಿದ್ದು, ಆ ನಿಟ್ಟಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಕಾರ್ಯಕ್ರಮ 10 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್, ಲೋಕೋಪಯೋಗಿ ಇಲಾಖೆಯ ಇಇ ನಾಗರಾಜು, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಗಟಿ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮುಖ್ಯಪಟ್ಟು ಹಾಜರಿದ್ದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಕೂಡುಕೂಟಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಹಂಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಂಚಿಕೆ ಮಾಡುವ ಕಾರ್ಯಕ್ರಮ ಇದೇ 21 ತೆರೆ ನಾಳೆ ಬೆಳಿಗ್ಗೆ 10:30 ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಸಂಸದರು, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಎಸ್ಪಿ ಎಂಇ ಅಯ್ಯಪ್ಪ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವರ್ ಸಿಂಗ್ ಮೀನಾ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಯುದ್ದದ ಸಂದರ್ಭದಲ್ಲಿ ಹುತಾತ್ಮರಾದ ಹಂಗೆ ಉಗ್ರರಿಂದ ದೇಶ ರಕ್ಷಣೆ ಮಾಡುವ ಸಂದರ್ಭ ತಮ್ಮ ಪ್ರಾಣ ತ್ಯಾಗ ಮಾಡಿದ ಕೊಡಗು ಜಿಲ್ಲೆಯ ವೀರ ಯೋಧರನ್ನ ನೆನಪಿಸಿಕೊಂಡು ನಮಿಸುವ ಕಾರ್ಯಕ್ರಮ ಮಡಿಕೇರಿನ 19 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ವತಿಯಿಂದ ಕಚೇರಿನ ಅಂಗಳಲ್ಲಿ ನಡೆದಿತು. ಸ್ವತಂತ್ರ ಭಾರತದ 75 ವರ್ಷ ಪೂರೈಸಿದ ನಿಟ್ಟಿನಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರಯುಕ್ತ ಶಹೀದೋ ಕಾ ಸಾಥ್ ಸಾಥ್ ನಮನ್ ಮೂಲಕ ಹುತಾತ್ಮ ಯೋಧರ ಕುಟುಂಬದಕ್ಕೆ ಗೌರವ ಕೊಡುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 15 ಹುತಾತ್ಮ ಯೋಧರ ಕುಟುಂಬದವು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಬೆಟಾಲಿಯನ್ನ ಹೊಸ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಜೆಫ್ರಿನ್ ಗಿಲ್ಬರ್ಟ್, ಸುಬೇದಾರ್ ಮೇಜರ್ ಸುನಿಲ್ ಕುಮಾರ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಮಂಗಳೂರು ವಿಶ್ವವಿದ್ಯಾನಿಲಯದ 40th ವಾರ್ಷಿಕ ಘಟಿಕೋತ್ಸವ ಇದೇ 23 ಮಂಗಳ ಗಂಗೋತ್ರಿ ಮಂಗಳ ಸಭಾವಾಡಲ್ಲಿ ನಡೆದಿದೆ. ಕರ್ನಾಟಕ ಸರ್ಕಾರದ ಕುಲಾಧಿಪತಿಗಳಾದ ಹಂಗೆ ರಾಜ್ಯಪಾಲರಾದ ತಾಮರ್ ಸಿಂಗ್ ಗೆಹ್ಲೋಟ್, ಸಹ ಕುಲಾಧಿಪತಿ ಹಂಗೆ ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ರಾಜ್ಯಾದ್ಯಂತ ನಾಳೆ ಶಿಶಿಕ್ಷು ಮೇಳನ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯವರ ಕೂಡುಕೂಟಲೆ ಆಯೋಜಿಸಲಾಗಿದ್ದು ಈ ಸಂಬಂಧ ನಾಳೆ ಮಡಿಕೇರಿ ಪ್ಯಾಟರ್ನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಶಿಶಿಕ್ಷು ಮೇಳ ನಡೆದಿದೆ. ಈ ಮೇಳದಲ್ಲಿ ಹೆಸರು ಪಡೆದ ಕಂಪನಿಗೆ ಭಾಗವಹಿಸಿಕ್ಕಿದ್ದು ಶಿಶಿಕ್ಷು ತರಬೇತಿದಾರರನ್ನ ಅಲ್ಲೇ ಆಯ್ಕೆ ಮಾಡಿಕೊಳ್ಳಲಾದಂತ ಕೈಗಾರಿಕಾ ತರಬೇತಿ ಸಂಸ್ಥೆನ ಪ್ರಾಂಶುಪಾಲರು ತಿಳಿಸಿದರು. ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಇದೇ 18 ಗುರುತಿಸಲಾದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಂಭವನೀಯ ಪಟ್ಟಿನ ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಪ್ರಕಟಿಸಲಾಯಿತು. ಈ ಬಗ್ಗೆ ಸಂಬಂಧಿಸಿದವರಿಂದ ಆಕ್ಷೇಪಣೆಗೆ ಏನಾದರೂ ಇದ್ದರೆ ಇದೇ 28 ಸಾಯಂಕಾಲ 5:30 ಇಲಾಖೆಯ ಕಚೇರಿಗೆ ಸಲ್ಲಿಸಕೂತ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರು ತಿಳಿಸಿದರು. ನಂಬರ್ 2759 ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಇದೇ 23 ಸೋಮಾರ್ಪೇಟೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದಿದೆ. ಕಾರ್ಯಕ್ರಮನ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ ಉದ್ಘಾಟನೆ ಮಾಡುವೆ. ಈ ಸಂದರ್ಭ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುವರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ನರಿಯಂದಡ ಕೇಂದ್ರ ಪ್ರೌಢಶಾಲೆ ಚೆಯ್ಯಂಡಾಣೆ. ಇಲ್ಲಿ 2022-23 ಸಾಲಿಗೆ 8, 9, 10 ತರಗತಿಗೆ ದಾಖಲಾತಿ ಆರಂಭಗೊಂಡಿದೆ. ದಾಖಲಾತಿ ಶುಲ್ಕ, ಸಮವಸ್ತ್ರ, ಪಠ್ಯಪುಸ್ತಕ, ನೋಟ್ ಪುಸ್ತಕ ಉಚಿತ. ದೂರದಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಪ್ರಯಾಣ ಭತ್ಯೆ ನೀಡಲಾಗುವುದು. ಮಾಹಿತಿಗೆ ಚೆಯ್ಯಂಡಾಣೆ ನರಿಯಂದಡ ಕೇಂದ್ರ ಪ್ರೌಢಶಾಲೆಯನ್ನು ಸಂಪರ್ಕಿಸುವಂತೆ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಚಟಿಮಾನಿ ಪದಕಲ್ಲು ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವದ ಪ್ರಯುಕ್ತ ನಾಳೆ ಗುರುವಾರ ಬೆಳಿಗ್ಗೆ ವೀರದೈವ ಕೋಲ, ಮಧ್ಯಾಹ್ನ ಭಂಡಾರ ಬರುವುದು, ತಮ್ಮಚ್ಚ ಹಾಗೂ ಶಾಸ್ತಾವು ದೇವರ ತೆರೆಮುಡಿ, ದೇವರಿಗೆ ಮಹಾಮಂಗಳಾರತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಊರಿನ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಅಧ್ಯಕ್ಷರು ಊರಿನವರು ಕೋರಿದ್ದಾರೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. April 13 ಮರಣಪಟ್ಟ ಹೊದವಾಡ ಗ್ರಾಮ ಚೌರಿರ ಒಕ್ಕಪಟ್ಟೆದಾರ ತಿಮ್ಮಯ್ಯ ಐಂಡ ಮಾದಕಾರ್ಯ ನಾಳೆ ಬ್ಯಾಳ ಚಪಲಕ 11 ಹೊದವಾಡ ಚೌರಿರ ಒಕ್ಕಡ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ, ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಚೌರಿರ ಒಕ್ಕಕಾರ ಕಟ್ಟಣಿತು. ಬಲ್ಲಮ್ಮವಟ್ಟಿ ಗ್ರಾಮ ಶ್ರೀ ಭಗವತಿ ಭದ್ರಕಾಳಿ ರಾಟೆ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವದ ಪ್ರಯುಕ್ತ ಇದೇ 21ರಂದು ಗುರುವಾರ 10 ಗಂಟೆಗೆ ಭಂಡಾರ ತರುವುದು, ಮಧ್ಯಾಹ್ನ ಬೇಡು ಹಬ್ಬ, 22ರಂದು ಶುಕ್ರವಾರ ಬೆಳಿಗ್ಗೆ 6 ಗಂಟೆವರೆಗೆ ಹರಕೆ ಒಪ್ಪಿಸುವುದು, 11 ಗಂಟೆಗೆ ರಾಟೆಯಲ್ಲಿ ದೇವರನ್ನು ಆಡಿಸುವುದು, ಅಪರಾಹ್ನ 2 ಗಂಟೆಗೆ 3 ತೆರೆಗಳು ದೇವಸ್ಥಾನಕ್ಕೆ ಬರುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಟೆ ಪಕ್ಕ ಕುಂಜಲಗಿರಿ ಗ್ರಾಮ ಚೊಟ್ಟೆರ ಒಕ್ಕಗರಡ ದಂಡಕಾಲಕೊಮ್ಮ ನಡತಿಯನ್ನು ಬಪ್ಪ ಕಾರೋಣ ತೆರೆ ಇದೇ ಏಪ್ರಿಲ್ 4ಕ್ಕೆ ಇರುವ ತಂಜಿ ಪಿಂಜ ಇರುವ ತಾರಂಗ ನಡಪ, 4ಕ್ಕೆ ಇರುವ ತಂಜಂಗ್ ಬೈಟು ತೋತ ತೆರಲು ಶುರುವಪ ಕಾರ್ಯಕ್ರಮ, ಮಾದಿನಪಣ್ಣ ಬೊಳ್ಳಾಟ ಗುಳಿಗ ಕಾರೋಣ ಕಲ್ಯಾಟ ಜಪ್ಪು ಪಿಂಜ ಚಾಮುಂಡಿ ತೆರಲು, 4ಕ್ಕೆ ಇರುವ ತಾರನೇ ಬೈಟು ಆಕಿರಿಯಾಪ, ತೆರೆಗೆ ಬಪ್ಪ ಎಲ್ಲರಿಗೂ ಊಟ ಪಿಂಜ ಉಪಹಾರದ ವ್ಯವಸ್ಥೆ ಇಪ್ಪ. ಭಕ್ತಾದ್ಯ ಈ ತೆರೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದು ದೇವರ ಆಶೀರ್ವಾದ ಪಡೆದವನೊಂದು ಕಡಣಿತು. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ ಬೊರ್ತಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರಪ್ಪಿಚಗತ್ತಿ ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ ಮಂಗಲಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬರೆಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಅಂಡ್ ಕೋ, ಕಾಲ್ 9980163858 ಅಥವಾ 9500027803. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಗ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಎಲ್ಲರೂ ಆರೋಗ್ಯ ತುಂಡೆಂಗಿ ನಲ್ಲ ಸಮಾಜ ಕೊಟ್ಟುವಕ ಸಹಾಯ ಅಪ್ಪ. ಈ ನಿಟ್ಟಲು ನಂಗ ಆರೋಗ್ಯ ತ್ರಮೀದ ಅರ್ ಮೇನ ತುಡೊಂಡೊಂದು ಶಾಸಕಗಳನ್ನ ಮಂಡೆ ಪಂಡ ಅಪ್ಪಚ್ಚು ರಂಜನ್ ರೈಂಗ ಅಣಚಿ. ಮಡಿಕೇರಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೂಡು ನನಗೆ ಬೋರೆ ಬೋರೆ ಇಲಾಖೆರ ಆದನೆಲು ಮಡಿಕೇರಿರ ಜೂನಿಯರ್ ಕಾಲೇಜ್ ಪರಂಬಲ ಸ್ವಾತಂತ್ರ್ಯ ಅಮೃತ ಮಹೋತ್ಸವತ್ರ ಮಾರಿಪತ್ ಏರ್ಪಾಡು ಮಾಡಿತಿಂಜ ತಾಲೂಕು ಮಟ್ಟತ್ರ ಆರೋಗ್ಯ ಮೇಳ ಪಿಂಜ ಆರೋಗ್ಯ ಕಾರ್ಯಕ್ರಮ ತ್ರಮೀದ ಅರಿವಿಕೆ ಕೊಡುಪ ಅಭಿಯಾನಕ್ಕೆ ಮೊಳಿಯಿಟ್ಟಿತು ತಕ್ಪರ್ನತ್. ಎಲ್ಲರೂ ಚಾಯಲಿ ಇರೋಂಡು ಅನ್ನುವ ಉದ್ದೇಶ ಬೆಚ್ಚಂಡು ಸರ್ಕಾರ ತಾಲೂಕು ಮಟ್ಟದ ಆರೋಗ್ಯ ಮೇಳ ಏರ್ಪಾಡು ಮಾಡಿತು. ತಂಗಡ ಆರೋಗ್ಯಕ್ಕೆ ಸಂಬಂಧಪಟ್ಟನಿಗೆ ತಜ್ಞ ವೈದ್ಯಗಳುಂಡು ಪರೀಕ್ಷೆ ಮಾಡಿಯಂಡು ಆರೋಗ್ಯ ಬದುಕು ನೀಸೊಂಡು ಅವು ಅಣುಚಿ. ಮನುಷ್ಯ ಆರೋಗ್ಯ ತುಂಡೆಂಗಿ ಎಕ್ಕಲು ತಂಗಡ ಕೆಲಸದನ್ನ ತಂಗ ಮಾಡಿಯವಲು ಆರೋಗ್ಯ ಸರಿಯಿಲ್ಲತ ಪೋಚೆಂಗಿ ಬದುಕಲು ಬೇಜಾರ ತಾತ್ಸರ ಮನೋಭಾವ ಇಪ್ಪ ಆನಗುಂಡು ನಂಗ ತಡಿನ ಚಾಯಲು ನೋಟೆ ಉಂಡು ಅಣುಚಿ. ಸರ್ಕಾರ ಗರೀಬಂಕ್ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಕೊಡ್ತನುಂಡು. ಎಲ್ಲರೂ ಈ ಕಾರ್ಡ್ ಪಡೆದವನಿಕೆ ಆಂಡು ಇದತ್ತು 5 ಲಕ್ಷಕ್ಕೆತ್ತನೆ ಬಣ್ಣೆ ಮದ್ದು ಪಡೆದವಲು ಜಿಲ್ಲೆಯಲ್ಲಿ 75 ಏರ ABRK ಕಾರ್ಡ್ ಕೊಡ್ತಿತ್ತು ಅಣುಚಿ. ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ರಂಗ ತಕ್ಕ ಬಂದಿತ್ತು. ಕೋವಿಡ್ 19 ಚೂದು ಮದ್ದನ್ನ ಎಲ್ಲರೂ ಪಡೆದುಕೊಂಡು ಸರ್ಕಾರಿ ನೌಕರರಂಕು ಜ್ಯೋತಿ ಸಂಜೀವಿನಿ ಆರೋಗ್ಯ ಸೌಲಭ್ಯ ಉಂಡು ಆನಗುಂಡು ಈ ಕಾರ್ಡ್ ಪಡೆದುಕೊಂಡು ಅಣುಚಿ. ಕಾರ್ಯಕ್ರಮಕ್ಕೆ ಸಂಚಾರಿ ಪ್ರಯೋಗಾಲಯ ಮೂಲಕ ತರಾವರಿ ಮಾಹಿತಿನ ಕೊಡ್ತಿತ್ತು. ಜಿಲ್ಲಾಡಳಿತ ತಾಲೂಕು ಆಡಳಿತ ಆದನಲ್ಲಿ ಸಕಾಲ ಸಪ್ತಾಹತ್ರ ಮಾರಿಪತ್ ಜನರಲ್ KS ತಿಮ್ಮಯ್ಯ ವೃತ್ತ ತುಂಜ ತಹಶೀಲ್ದಾರ್ ಕಚೇರಿಗೆ ತನೆ ಜಿಲ್ಲಾಧಿಕಾರಿ ರೆಂಗಡ ಮುಂದಾಳ್ತನತ್ ಇಂದು ಜಾಥಾ ನಡೆದತ್. ಜಿಲ್ಲಾಧಿಕಾರಿ ತಕ್ಕ ಬಂದಿದ್ದ ಸಕಾಲ ಕಾರ್ಯಕ್ರಮತ್ನ ಸಾರ್ವಜನಿಕಂಕ ಕಾಲಕೊತ್ತನಕ್ಕೆ ಸರ್ಕಾರದ ಸೌಲಭ್ಯ ಕೊಡಪಕ್ಕೆ ಜಾರಿಗೆ ಕೊಂಡು ಬಂದಿತ್ತು. ಇದಂಗೆ 10 ಕಾಲ ದುಂಬನಾಂಡ ಮಾರಿಪತ್ ಈ ಜಾಥಾ ಬೆಚ್ಚಂಡಿತು ನಣಚಿ. ಕಾರ್ಯಕ್ರಮಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಕೂಡು ನನಗೆ ಮುಖ್ಯಪಟ್ಟಂಗ ಹಾಜರಿ.